ಡಬಲ್ ಸೆಂಚುರಿ ಹೊಡೆದಿದ್ಯಾ? ಇಂತ ಸ್ಕೀಮ್ ನ ದುರಾಸೆಗೆ ಬಿದ್ದು ಮೋಸ ಹೋಗಬಹುದು. RBI ಹೇಳ್ತಿದೆ, ನಿಮ್ಮ ಹಣ ಸುರಕ್ಷಿತವಾಗಿಡಿ, ಜಾಣತನದಿಂದ ಹೂಡಿಕೆ ಮಾಡಿ. ಹೆಚ್ಚು ರಿಟರ್ನ್ಸ್ ನ ಹಿಂದೆ ಓಡಿದ್ರೆ ರಿಸ್ಕ್ ಕೂಡ ಅಷ್ಟೇ ಹೆಚ್ಚಿರುತ್ತೆ. ಮತ್ತೆ ಫಾಸ್ಟ್ ರಿಟರ್ನ್ಸ್ ನಿಂದ ಬಚಾವಾಗಿ, ಫಾಸ್ಟ್ ಬೌಲಿಂಗ್ ನಿಂದಲೂ. RBI ಹೇಳುತ್ತಿದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:51:04, ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಕೇಳಿ ಕೈತೋಟ ಕುರಿತು ಅನಸೂಯ ಶರ್ಮಾ ಅವರೊಂದಿಗೆ ಸಂದರ್ಶನ, ಬಳಿಕ ಮಗುವಿನ ಪೋಷಣೆ ಕುರಿತು ಮಾಹಿತಿ ಕೇಳುವಿರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೈತೋಟದ ಮಹತ್ವ, ಈ ಕುರಿತು ಅನಸೂಯ ಶರ್ಮಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಅನಸೂಯ ಶರ್ಮಾ ಅವರೇ. ನಮಸ್ಕಾರ. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಮೊದಲಿಂದಲೂ ಕೂಡ ರೈತ ಮಹಿಳೆಯರು, ರೈತ ಬಾಂಧವರು ತಮ್ಮ ಮನೆ ಹಿತ್ತಲಿನಲ್ಲಿ ಮತ್ತು ಸುತ್ತಮುತ್ತಲ ಇರುವಂಥ ಜಾಗವನ್ನು ಸದುಪಯೋಗ ಪಡಿಸಿಕೊಂಡು ಅವರ ಮನೆಗೆ ಬೇಕಾಗುವಂಥ ತರಕಾರಿ, ಕೆಲವೊಂದು ಹಣ್ಣುಗಳನ್ನು ಬೆಳ್ಕೊಳ್ಳೋದನ್ನು ನಾವು ಕಾಣ್ತಾ ಇದ್ದೇವೆ. ತಾವಿವತ್ತು ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ಕೈತೋಟಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವ್ಯಾವ ರೀತಿ ಅನುಕೂಲಗಳನ್ನು ಪಡ್ಕೋಬಹುದು, ಮತ್ತು ಬೇರೆ ಇನ್ನು ಯಾವ್ಯಾವ ರೀತಿ ಅದರ ಒಂದು ಮೌಲ್ಯವನ್ನು ಹೆಚ್ಚಿಸ್ಕೋಬೋದು ಅನ್ನೋದ್ರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಈ ಕೈತೋಟದ ಅವಶ್ಯಕತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀವೀಗಾಗಲೇ ಹೇಳಿದ ಹಾಗೆ ಹಿತ್ತಲು ಅನ್ನೋದು ಮನೆಯ ಒಂದು ಭಾಗವಾಗಿ ಇರ್ತಾ ಇತ್ತು. ಮತ್ತು ಹಿತ್ತಲಿನಲ್ಲಿ ಮನೆಗೆ ಬೇಕಾಗುವಂತಹ ಪ್ರತಿಯೊಂದು ಗಿಡಗಳನ್ನು, ಅದು ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಬೆಳ್ಕೊಂಡು ಹೋಗುವಂತಹ ಒಂದು ಸಂದರ್ಭ ಇತ್ತು. ಆದರೆ ಇವತ್ತಿನ ದಿನ ಜಾಗಗಳು ಚಿಕ್ಕದಾಗಿರೋದ್ರಿಂದ ಹಿತ್ತಿಲು ಹೆಚ್ಚು ಕಡಿಮೆ ಮಾಯವಾಗಿ ಹೋಗಿದೆ ಅಂತ ಹೇಳ್ಬೋದು. ಆದರೆ ಇರುವಂತಹ ಜಾಗದಲ್ಲೇ ನಾವು ಕೈತೋಟವನ್ನು ಮಾಡಿಕೊಳ್ಳುವಂತಹ ಪರಿಪಾಠವನ್ನು ಬೆಳೆಸ್ಕೋಬೇಕಾದಂತಹ ಸಮಯ ಬಂದಿದೆ. ಅಂದರೆ ಇದು 3-4 ಕಾರಣಗಳಿಂದ ಇರ್ಬೋದು. ಒಂದು, ಧಾರಣೆ ಸಿಕ್ಕಾಪಟ್ಟೆ ಏರಿರೋದು, ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ, ಮತ್ತು ತರಕಾರಿಗಳ ಪೂರೈಕೆ ಸರಿಯಾಗಿ ಆಗದೇ ಇರೋದ್ರಿಂದ, ಅಂದರೆ ಲಭ್ಯತೆ ಕಡಿಮೆ ಆಗಿರೋದ್ರಿಂದ, ಮತ್ತು ತರಕಾರಿಗಳಲ್ಲಿ ಕೂಡ ನಾವು ಕಲಬೆರಕೆಯನ್ನು, ರಾಸಾಯನಿಕ ಬಣ್ಣಗಳನ್ನು ಹಾಕುವುದನ್ನು ನೋಡ್ತಾ ಇರೋದ್ರಿಂದ, ಇದೆಲ್ಲದರಿಂದ ದೂರ ಇರೋದ್ರಲ್ಲಿ ನಾವು ಕೈತೋಟದಲ್ಲಿ ಏನಾದರೂ ಒಂದನ್ನು ಬೆಳ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅಂದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಯಾವ್ಯಾವ ಗಿಡಗಳನ್ನು ಈ ಕೈತೋಟದಲ್ಲಿ ಬೆಳ್ಕೋಬಹುದು ಅಂತೀರ? ಅಂದರೆ ಮುಖ್ಯವಾಗಿ ಕೈತೋಟದ ಯೋಜನೆಯನ್ನು ಯಾವ ರೀತಿ ಮಾಡಿಕೊಂಡ್ರೆ ಅನುಕೂಲ ಆಗ್ಬೋದು ಅಂತೀರ? ಕೈತೋಟ ಅಂತ ಹೇಳಿದ ತಕ್ಷಣ ದಿನನಿತ್ಯಕ್ಕೆ ಬೇಕಾಗುವಂತಹ ಗಿಡಗಳನ್ನು ಬೆಳ್ಕೊಳ್ಳೋದು ಒಳ್ಳೆಯದು. ಇವಾಗ ಜಾಗ ದೊಡ್ಡದಾಗಿರುವಾಗ ಯಾವ ಗಿಡನ ಎಲ್ಲಿ ಬೇಕಾದರೂ ಬೆಳೆಯುವಂತಹ ಅವಕಾಶ ಇರುತ್ತೆ. ಆದರೆ ಜಾಗ ಚಿಕ್ಕದಾಗಿರುವಾಗ ನಾವು ಸ್ವಲ್ಪ ಆಲೋಚನೆ ಮಾಡಿ ನಮಗೆ ನಿಜವಾಗಿ ಯಾವ ಅವಶ್ಯಕತೆ ಇದೆ, ಯಾವುದರಿಂದ ನಮಗೆ ಹೆಚ್ಚಿನ ಉಪಯೋಗ ಇದೆ, ಅಂದರೆ ಫಾರ್ ಎಕ್ಸಾಂಪಲ್ ಹೂವಿನ ಗಿಡಗಳನ್ನು ಯಥೇಚ್ಛವಾಗಿ ಬೆಳೆಯುವ ಬದಲು ಮನೆಗೆ ಬೇಕಾಗುವಂತಹ ತರಕಾರಿ ಗಿಡಗಳನ್ನು ಬೆಳ್ಕೋಬಹುದು, ಕೆಲವೊಂದು ಔಷಧೀಯ ಗಿಡಗಳನ್ನು ಬೆಳ್ಕೋಬಹುದು. ಮತ್ತು ಈ ಗಿಡಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಆಹಾರ ಮತ್ತೆ ಆರೋಗ್ಯ ಎರಡನ್ನು ನಾವು ಉತ್ತಮ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಅದರಿಂದ ಸಿಕ್ಕತ್ತೆ. ಹಾಗಾಗಿ ಒಂದು ಕ್ರಮಬದ್ಧವಾಗಿ ಅಂದ್ರೆ ಈಗ ಕೈತೋಟದಲ್ಲಿ ಹಬ್ಬು ಬಳ್ಳಿಗಳಿಗೆ ಅಂದ್ರೆ ಹಬ್ಬಿಸುವಂತಹ ತರಕಾರಿ ಬಳ್ಳಿಗಳನ್ನ ಹಾಕಿದಾಗ ಯಥೇಚ್ಛವಾಗಿ ನಾವು ತರಕಾರಿಯನ್ನು ಪಡೆಯುವಂತಹ ಈ ಗಿಡಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಆಹಾರ ಮತ್ತೆ ಆರೋಗ್ಯ ಎರಡನ್ನು ನಾವು ಉತ್ತಮ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಅದರಿಂದ ಸಿಕ್ಕತ್ತೆ. ಹಾಗಾಗಿ ಒಂದು ಕ್ರಮಬದ್ಧವಾಗಿ ಅಂದ್ರೆ ಈಗ ಕೈತೋಟದಲ್ಲಿ ಹಬ್ಬು ಬಳ್ಳಿಗಳಿಗೆ ಅಂದ್ರೆ ಹಬ್ಬಿಸುವಂತಹ ತರಕಾರಿ ಬಳ್ಳಿಗಳನ್ನ ಹಾಕಿದಾಗ ಯಥೇಚ್ಛವಾಗಿ ನಾವು ತರಕಾರಿಯನ್ನು ಪಡೆಯುವಂತಹ ಇದು ಏನಿಲ್ಲ, ಬೇರೆ ಯಾವ್ದಾದ್ರೂ ಹಳೆ ಮರಗಳಿದ್ರೆ ಆ ಮರಕ್ಕೆ ಹಬ್ಬಿಸ್ಬೋದು, ಒಂದು ಬೊಂಬು ನೆಟ್ ಹಬ್ಬಿಸ್ಬೋದು, ದಾರ ಕಟ್ಟು ಹಬ್ಬಿಸ್ಬೋದು, ಈ ತರ ಬೇರೆ ಬೇರೆ ರೀತಿಯ ಬೇಲಿ ತರಹದಲ್ಲಿ ಮಾಡಿ ಹೀರೆಕಾಯಿ ಗಿಡಗಳನ್ನ ಹಬ್ಬಿಸ್ಬೋದು ಇತ್ತೀಚೆಗೆ ಪ್ರಚಲಿತವಾಗಿರುವಂತದ್ದು. ಹಾಗಾಗಿ ಇದು ಸ್ವಲ್ಪ ಜಾಗಗಳಲ್ಲಿ ನಾವು ಬೆಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ಉದಾಹರಣೆಗೆ ಮೆಂತ್ಯ ಸೊಪ್ಪಿರ್ಬೋದು, ಅದಕ್ಕೋಸ್ಕರ ನಾವು ಅಂಗಡಿಗೆ ಹೋಗಿ ಬೀಜ ತರಬೇಕಾಗಿಲ್ಲ, ಮನೆಯಲ್ಲಿ ಉಪಯೋಗಿಸುವಂತಹ ಮೆಂತ್ಯವನ್ನು ಹಾಕಿದಾಗ ನಾವು 1.5 ತಿಂಗಳಲ್ಲಿ ಮೆಂತ್ಯದ ಸೊಪ್ಪನ್ನು ಪಡ್ಕೊಳ್ಳೋ ಸಾಧ್ಯತೆ ಇದೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಮನೆಯಲ್ಲಿ ಬೆಳೆದಂತಹ ತಾಜಾ ಸೊಪ್ಪುಗಳಿಂದ ನಾವು ವಿಧ ವಿಧವಾದ ಅಡಿಗೆಗಳನ್ನು ಮಾಡ್ಬೋದು, ಅಂದ್ರೆ ಅದರಲ್ಲಿ ಕೂಡ ವೈವಿಧ್ಯವನ್ನ ನಾವು ಪಡ್ಕೋಬಹುದು. ಅದರಿಂದ ವೈವಿಧ್ಯತೆ ಹೆಚ್ಚಿದಷ್ಟು ಪೋಷಕಾಂಶಗಳ ಪೂರೈಕೆ ಕೂಡ ಜಾಸ್ತಿ ಆಗುತ್ತೆ, ಇದರಿಂದ ದೇಹದ ಆರೋಗ್ಯವನ್ನು ಕೂಡ ನಾವು ಸಮತೋಲನವಾಗಿ ಇಟ್ಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ. ಅಂದ್ರೆ ಈ ಹಣ್ಣಿನ ಬೆಳೆಗಳನ್ನು ಬೆಳ್ಕೋಬಹುದು ಕೈತೋಟದಲ್ಲಿ, ಅದು ನಮ್ಮ ಕೈತೋಟದ ಜಾಗ ವಿಸ್ತೀರ್ಣ ಎಷ್ಟಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗೆಲ್ಲ ಕಸಿ ಕಟ್ಟಿದ ಗಿಡಗಳು ಸಿಗೋದ್ರಿಂದ, ಗ್ರಾಫ್ಟೆಡ್ ಗಿಡಗಳು ಸಿಗೋದ್ರಿಂದ 3 ವರ್ಷದೊಳಗಡೆ ನಾವು ಹಣ್ಣನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಉದಾಹರಣೆಗೆ ಸೀಬೆಹಣ್ಣು, ಸೀತಾಫಲ, ದಾಳಿಂಬೆ, ಅಂದ್ರೆ ನಾವು ಈಗ ಅದರಲ್ಲೂ ಸೊಫಿಸ್ಟಿಕೇಟೆಡ್ ಆಗಿ ಆಪಲ್ ಬೆಳಿಬೇಕು ಇನ್ನೊಂದು ಬೆಳಿಬೇಕು ಅಂತ ಹೋಗೋದಕ್ಕೆ ಬದಲಾಗಿ ತುಂಬಾ ಸುಲಭದಲ್ಲಿ ಬೆಳೆಯೋದು, ಯಾಕಂದ್ರೆ ಆಯಾಯ ಸೀಸನ್ ನಲ್ಲಿ ಸಿಕ್ಕುವಂತಹ ಹಣ್ಣುಗಳಲ್ಲಿ ಪೌಷ್ಟಿಕಾಂಶ ತುಂಬಾ ಇರುತ್ತೆ ಅದರಲ್ಲಿ. ಹಾಗಾಗಿ ನಾವು ಸೀಬೆಹಣ್ಣು ಅಂತ ಅಥವಾ ಸೀತಾಫಲದ ಹಣ್ಣು ಅಂತ ಉಪೇಕ್ಷೆ ಮಾಡೋ ಹಾಗಿಲ್ಲ, ಅದು ಆಕ್ಚುಯಲ್ ಆಗಿ ಸಂಪೂರ್ಣ ಆಹಾರ ಕೂಡ ಆಗಕ್ ಸಾಧ್ಯ ಇದೆ. 2 ಸೀತಾಫಲದ ಹಣ್ಣನ್ನ ನಾವು ತಿಂದ್ರೆ ಒಂದ್ ರಾತ್ರಿಗೆ, ಒಂದ್ ರಾತ್ರಿ ಊಟದಲ್ಲಿ ನಮಗೆ ಎಷ್ಟು ಪೋಷಕಾಂಶ ಸಿಗ್ಬಹುದು ಅಷ್ಟು ಸಿಗುವಂತದ್ದಿದೆ. ಹಾಗಾಗಿ ಈ ತರಹದ ಹಣ್ಣುಗಳನ್ನೆಲ್ಲ ನಾವು ಬೆಳ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ಮತ್ತೆ ಪಪ್ಪಾಯವನ್ನ ಬೆಳ್ಕೊಳ್ತಾರೆ? ಹೌದು, ಪಪ್ಪಾಯ ಕೂಡ ಬೆಳ್ಕೋಬಹುದು. ಪಪ್ಪಾಯ ತುಂಬಾ ಶ್ರೇಷ್ಠವಾದ ಹಣ್ಣು ಇವತ್ತಿನ ದಿನದಲ್ಲಿ, ಮತ್ತೆ ಬೇರೆ ಯಾವುದೇ ಹಣ್ಣಿನ ಜೊತೆಯಲ್ಲಿ ಅದನ್ನ ಬೆರೆಸ್ಕೊಂಡ್ರು ಕೂಡ ನಾವು ತಿನ್ನಕ್ ಸಾಧ್ಯ. ಹಾಗೆ ಬಾಳೆ ಬೆಳ್ಕೋಬಹುದು, ನಿಂಬೆ ಗಿಡಗಳನ್ನ ಹಾಕೋಬಹುದು. ಪ್ರತಿಯೊಂದಕ್ಕೂ ಅಂದ್ರೆ ಮಸಾಲೆಗೆ, ರುಚಿಗೆ, ಎಲ್ಲದಕ್ಕೂ ನಾವು ಉಪಯೋಗಿಸ್ತೀವಿ. ಅದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ನಿಂಬೆ ಹಣ್ಣನ್ನು ಕೂಡ ನಾವು ಬೆಳ್ಕೋಬಹುದು. ಮುಖ್ಯವಾಗಿ ಕೈತೋಟಗಳನ್ನ ಬೆಳ್ಕೊಳ್ಳೋದು ಅಂದ್ರೆ ನಮಗೆ ತಾಜಾ ತರಕಾರಿ ಸಿಗ್ಬೇಕು, ಮತ್ತೆ ಅವು ಒಂದ್ ರೀತಿ ಆರೋಗ್ಯಕರವಾದಂತಹ ತರಕಾರಿ ಆಗಿರ್ಬೇಕು ಅಂತ. ಈಗ ಹೆಚ್ಚೆಚ್ಚಾಗಿ ತರಕಾರಿಗಳಿಗೆ ರಸಗೊಬ್ಬರ, ಕೀಟನಾಶಕ ಇವುಗಳನ್ನ ಬಳಸುವಂತ ಸಾಧ್ಯತೆ ಇರುತ್ತೆ. ನಾವು ಈ ರಾಸಾಯನಿಕಗಳನ್ನ ಬಳಸದೆ ಯಾವ ರೀತಿ ಈ ತರಕಾರಿಗಳನ್ನ ಬೆಳ್ಕೋಬಹುದು ಅಂತೀರ ಈ ಕೈತೋಟದಲ್ಲಿ? ಹೌದು, ಈಗ ಸಾಧ್ಯತೆ ಇದ್ದವರಿಗೆ ಅಂದ್ರೆ ಸಾಧಾರಣ ಗ್ರಾಮ, ಮತ್ತೆ ಈ ರೀತಿಯಾಗಿ ನಾವು ತರಕಾರಿಗಳನ್ನ, ಹಣ್ಣಿನ ಬೆಳೆಗಳನ್ನ ಕೈತೋಟದಲ್ಲಿ ಬೆಳ್ಕೊಳ್ಳುವಾಗ ಈ ಕೆಲವೊಂದು ಕೀಟಪೀಡೆಗಳು, ರೋಗಗಳ ಹಾವಳಿ ಇದ್ದೇ ಇರುತ್ತೆ, ಇದಕ್ಕೆ ಯಾವ ರೀತಿ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸ್ಕೋಬಹುದು ಅಂತೀರ? ಹೌದು, ಇತ್ತೀಚಿನ ದಿನದಲ್ಲಿ ಸಾವಯವ ಕೃಷಿ ಮಾಡುವ ಪ್ರತಿಯೊಬ್ಬ ರೈತರಿಗೂ, ಪ್ರತಿಯೊಬ್ಬ ರೈತ ಮಹಿಳೆಗೂ ಈ ವಿಚಾರ ಗೊತ್ತಿದೆ. ಇದು ಹಿಂದಿನಿಂದ ಬೆಳ್ಕೊಂಡು ಬಂದಂತ ಪದ್ಧತಿ. ಈಗ ನಾವು ಸಾಧಾರಣವಾಗಿ ಒಂದು ಟೊಮೆಟೊ ಗಿಡವನ್ನ ಬೆಳೆದಾಗ ಅದರ ಜೊತೆಯಲ್ಲಿ ಒಂದು ಬಲೆ ಬೆಳೆ ಅಂತ ನಾವು ಬೆಳಿತೀವಿ, ಅಂದ್ರೆ ಚೆಂಡು ಹೂವಿನ ಗಿಡವನ್ನ 2 ಸಾಲು ಬೆಳೆದಾಗ, ಅಥವಾ ಕೋಸ್ಗೆಡ್ಡೆ ಬೆಳೆಯುವ ಸಂದರ್ಭದಲ್ಲಿ ನಾವು ಅದಕ್ಕೆ ಸಾಸಿವೆಯನ್ನ ಬೆಳಿತೀವಿ. ಈ ರೀತಿಯ ಬಲೆ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ಕೀಟಗಳನ್ನ ಹತೋಟಿಗೆ ತರಬಹುದು, ಒಂದು. ಎರಡನೇದು, ಚೆಂಡು ಹೂವಿನ ಕಷಾಯವನ್ನು ಮಾಡಿ ನಾವು ಗಿಡಗಳಿಗೆ ಸಿಂಪಡಣೆ ಮಾಡಿದಾಗ ಸಾಧಾರಣವಾಗಿ ಬರುವಂತಹ ಎಪಿಡ್ಸ್ ಇರ್ಬೋದು, ಗುಲಾಬಿ ಗಿಡಕ್ಕೆ ಬರೋ ಹೇನ್ ಇರ್ಬೋದು, ಅಥವಾ ತರಕಾರಿಗಳ ಮೇಲೆ ಅಂಟ್ಕೊಳ್ಳುವಂತಹ ಬಿಳಿ ನೊಣಗಳಿರಬಹುದು, ಇವುಗಳೆಲ್ಲವನ್ನು ನಾವು ಒಂದು ಹಂತಕ್ಕೆ ನಾವು ಅದನ್ನ ನಿಯಂತ್ರಿಸಬಹುದು. ಅಂದ್ರೆ ಚೆಂಡು ಹೂವಿನ ದಳಗಳನ್ನ ತೆಗೆದು, ಅದು ಒಣಗಿದ ಹೂವಾದ್ರೂ ಆಗ್ಬಹುದು, ಹಸಿ ಹೂವಾದ್ರೂ ಆಗ್ಬಹುದು, 1 ಲೀಟರ್ ನೀರಿಗೆ 1 ಹಿಡಿಯಷ್ಟು ಹೂವನ್ನ ಹಾಕಿ ಕುದಿಸಿ ಅದನ್ನ ಸೋಸ್ಕೊಂಡು 24 ಗಂಟೆ ಕಾಲ ಇಟ್ಟು ಆಮೇಲೆ ಅದನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ಬಹುತೇಕ 90% ಅಷ್ಟು ಕೀಟಗಳು ಇದರಿಂದ ಇದಾಗುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ಮತ್ತೆ ಕೆಲವು ಸತಿ ಏನಾಗುತ್ತೆ ಅಂದ್ರೆ ಕಾಯಿ ಕಚ್ಚಿದ ಮೇಲೆ ಕೂಡ ಗಿಡದಿಂದ ತರಕಾರಿ ಕಾಯಿಗಳು, ಸಣ್ಣ ಸಣ್ಣ ಕಾಯಿಗಳು ಆತರದ್ದು ಬಿದ್ದೋಗುವಂತ ಸಂದರ್ಭ ಇದ್ದಾಗ ಸುವರ್ಣಗೆಡ್ಡೆ ಅಂತ ಸಿಗುತ್ತೆ, ಚೂರ್ಣಗೆಡ್ಡೆ ಅಂತ ಕೂಡ ಕರಿತೀವಿ, ಅದರ ಕಷಾಯವನ್ನ ಇದೇ ರೀತಿ ಮಾಡಿ ಒಂದು 25 grams in 1 liter ವಾಟರ್ ಆತರ ಅದನ್ನ ಮಾಡ್ಕೊಂಡು ಅದರ ಸಿಂಪಡಣೆ ಮಾಡೋದ್ರಿಂದ ಏನತ್ತೆ, ಅದು ಶಿಲೀಂಧ್ರ ನಾಶಕ, ಶಿಲೀಂಧ್ರದ ರೋಗದಿಂದ ಅದು ಬೀಳ್ತಾ ಇರುತ್ತೆ ಕೆಳಗೆ. ಹಾಗಾಗಿ ಅದನ್ನ ತಡೆಗಟ್ಟಕ್ಕೆ ನಾವು ಈ ಕಷಾಯವನ್ನ ಉಪಯೋಗಿಸ್ಕೋ, ಸುವರ್ಣಗಡ್ಡೆ ಕಷಾಯ, ಹೌದು, ಸುವರ್ಣಗಡ್ಡೆ ಕಷಾಯವನ್ನ ಉಪಯೋಗಿಸ್ಕೋಬಹುದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಒಂದು ಹಳದಿ ಟ್ರ್ಯಾಪ್ ಅಂತ ಮಾಡ್ತೀವಿ, ಸುಮ್ಮನೆ ಒಂದು ತಗಡಗೋ ಅಥವಾ ಯಾವ್ದಾದ್ರು ಒಂದು ಹಳದಿ ಬಣ್ಣವನ್ನ ಹೊಡೆದ್ಬಿಟ್ಟು, ಯಾಕಂದ್ರೆ ಈ ಬಿಳಿ ನೊಣಗಳು ತುಂಬಾ ಕಟ ಕೊಡುವಂತಹದ್ದು, ತುಂಬಾ ತರಕಾರಿ ಬೆಳೆಗಳಿಗೆ ಬರುತ್ತೆ ನಿಜವಾಗಿ, ಅದು ಇದು ಈ ಹಳದಿ ಬಣ್ಣಕ್ಕೆ ಅಟ್ರಾಕ್ಟ್ ಆಗಿ ಬಂದು ಅದ್ರ ಮೇಲೆ ಅಂಟ್ಕೊಳ್ಳುತ್ತೆ. ಅಂದ್ರೆ ಆ ಬಣ್ಣ ಒಣಗಿದ ಮೇಲೆ ಅದ್ರ ಮೇಲೆ ಗ್ರೀಸ್ ಅಥವಾ ಹರಳೆಣ್ಣೆಯನ್ನ ಸವರಿ ಇಡಬೇಕು. ಈ ರೀತಿ ಒಂದು ಕೈತೋಟದಲ್ಲಿ 2-3 ಟ್ರಾಪ್, ಇವಾಗ ಇತ್ತೀಚೆಗಿನ ದಿನಗಳಲ್ಲಿ ಫೆರಮನ್ ಟ್ರಾಪ್ ಅಂತ ಏನು ಉಪಯೋಗಿಸ್ತಾರೆ, ಅದಕ್ಕಿಂತವೂ ಉತ್ತಮವಾಗಿ ಈ ಇದು ನಿರ್ವಹಿಸುತ್ತೆ, ಕಡಿಮೆ ಖರ್ಚಿನಲ್ಲಿ ಆಗುತ್ತೆ. ಈ ತರ ಸಸ್ಯಜನ್ಯ ಕೀಟನಾಶಕಗಳನ್ನ ಬೇಕಾದಷ್ಟನ್ನ ನಾವು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅದರಲ್ಲಿ. ಮತ್ತೆ ಗಂಜಾಳವನ್ನ ಸಿಂಪರಣೆ ಮಾಡುವ, ಗಂಜಳ ಸಿಕ್ಕಿದಾಗ ಗಂಜಳ, ಮತ್ತೆ ಹುಳಿ ಮಜ್ಜಿಗೆ, ಮಜ್ಜಿಗೆ ಹುಳಿಯಾಗಿರುವಾಗ ಸಮೇತ ಪರ್ಟಿಕ್ಯುಲರ್ಲಿ ಹೂಗಳಿಗೆ ಅದಕ್ಕೆ ಒಂದು ಕೆಂಪು ತರಹ ಬಣ್ಣ ಬಂದು ಹೂಗಳು ಮಾರುಕಟ್ಟೆ ಸಿಗದೆ ಹೋಗುವಂತ ಸಂದರ್ಭಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಹುಳಿ ಮಜ್ಜಿಗೆಯನ್ನು ಉಪಯೋಗಿಸ್ಕೋಬಹುದು, ಹುಳಿ ಮಜ್ಜಿಗೆ ಗಂಜಳ ಬೆರೆಸಿ ಉಪಯೋಗಿಸ್ಕೋಬಹುದು. ಆಮೇಲೆ ಇನ್ನೂ ಒಂದೇನಂತ ಹೇಳಿದ್ರೆ ಎಳನೀರು, ತುಂಬಾ ಹತ್ರ ಹತ್ರದಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಎಳ್ನೀರು. ಆ ಎಳ್ನೀರು ಆಕ್ಚುಲಿ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಗಿಡಗಳಲ್ಲಿ ಹೆಚ್ಚಿನ ಕಾಯಿ ಹೆಚ್ಚಿನ ಹೂವು ಬರೋದಕ್ಕೆ, ಬೆಳವಣಿಗೆಯನ್ನು ನಿಯಂತ್ರಿಸೋದು, ಉತ್ತೇಜಿಸೋದಕ್ಕೋಸ್ಕರ ಎಳನೀರನ್ನ ಅದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡು ನಾವು ಅದನ್ನು ಕೂಡ ಉಪಯೋಗಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಕೈತೋಟದಲ್ಲಿ ಯಾವ್ಯಾವ ಔಷಧೀಯ ಸಸ್ಯಗಳನ್ನ ಬೆಳಕಬಹುದು ಅಂತೀರ? ಇದೇನಾಗಿದೆ ಈಗ ಅಂದ್ರೆ ಕೈತೋಟದಲ್ಲಿ ಬೆಳೆಯುವಂತಹ ನಾವ್ ಯಾವ್ದನ್ನ ಆಹಾರ ಅಂತ ಕರಿತೀವಿ ಅದು ಕೂಡ ಔಷಧಿಯಾಗಿ ಆಗತ್ತೆ, ಮತ್ತೆ ಔಷಧಿ ಗಿಡವನ್ನು ನಾವು ಆಹಾರ, ಇದು ಎರಡು ಒಂದೇ ತರಹದಲ್ಲಿ ಆಗುವಂತದ್ದು. ಹಾಗೆ ಬಸಳೆ ಸೊಪ್ಪು ಯಥೇಚ್ಛವಾಗಿ ಬೆಳೆಯುತ್ತೆ, ಯಾವುದೇ ಹೆಚ್ಚು ಖರ್ಚಿಲ್ಲದೆ ತೊಂದರೆ ಇಲ್ಲದೆ ಬೆಳೆಯುವಂತಹ ಸೊಪ್ಪು. ಬಾಯಿಹುಣ್ಣಾಗಿರೋ ಸಮಯದಲ್ಲಿ ಎರಡು ದಿನ ನೀವು ಬಸಳೆ ಸೊಪ್ಪು ತಿಂದ್ರೆ ಬಾಯಿಹುಣ್ಣನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ಕೋಬಹುದು, ಅದಕ್ಕಾಗಿ ನಾವು ಡಾಕ್ಟರ್ ಹತ್ರ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಇದ್ರ ಜೊತೆನಲ್ಲಿ ಇದು ವಿಟಮಿನ್ ಎ ಅನ್ನ ಕೂಡ ಸಪ್ಲೈ ಮಾಡುತ್ತೆ. ಹಾಗೆ ನಾವು ಪುದೀನ ನಾವೆಲ್ಲ ಮಸಾಲೆಗಳಿಗೂ ಉಪಯೋಗಿಸುವಂಥದ್ದು, ಮತ್ತು ಬಹು ಸುಲಭವಾಗಿ ಹರಡ್ಕೊಂಡು ಬೆಳೆಯುವಂತಹ ಒಂದು ಸಸ್ಯ ಇದು. ಇದನ್ನ ಗ್ಯಾಸ್ಟ್ರೈಟಿಸ್ ಟ್ರಬಲ್ಗಳು ಇರೋವಾಗ, ತೊಂದರೆ ಇರುವಾಗ, ಅಸಿಡಿಟಿ ಅಂತ ಏನ್ ಹೇಳ್ತೀವಿ, ಊಟ ಮಾಡಿದ ಹೊಟ್ಟೆ ಭಾರ ಆದಾಗ, ಅಂತ ಸಮಯದಲ್ಲಿ ಈ ಪುದೀನ ಮತ್ತೆ ಇದನ್ನ ಮಜ್ಜಿಗೆಗೆ ಬೆರೆಸ್ಕೊಂಡು, ಶುಂಠಿ ಹಸಿ ಶುಂಠಿ ಜೀರಿಗೆ ಪುದೀನ ಇವನ್ನ ಮಜ್ಜಿಗೆಗೆ ಬೆರೆಸ್ಕೊಂಡು ಕುಡಿಯೋದ್ರಿಂದ ಸಹಿತ ನಾವು ಈ ಒಂದು ಸಮಸ್ಯೆಯನ್ನ ನಿಯಂತ್ರಿಸ್ಕೋಬಹುದು. ಹಾಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ, ಎಲ್ಲದಕ್ಕೂ ನಾವು ಮಸಾಲೆ ಅಂತ ಹಾಕಿದ್ರು ಕೂಡ ಜೀರ್ಣಶಕ್ತಿಗೆ ತುಂಬಾ ಬೇಕಾಗಿರುವಂತಹದ್ದು ಈ ಕೊತ್ತಂಬರಿ ಸೊಪ್ಪು. ಮತ್ತೆ ಇನ್ನೊಂದು ಗಣಿಕೆ ಸೊಪ್ಪು ಅಂತ, ಇದು ಸಾಧಾರಣವಾಗಿ ಕಾಚಿ ಸೊಪ್ಪು ಅಂತ ಕರಿತೀವಿ, ಯಥೇಚ್ಛವಾಗಿ ಕಳೆ ರೂಪದಲ್ಲಿ ಬೆಳೆಯುತ್ತೆ. ಮತ್ತೆ ಈ ಹಣ್ಣನ್ನು ಕೂಡ ನಾವು ತಿನ್ಬಹುದು, ಮತ್ತೆ ಆ ಚಿಗುರುಗಳನ್ನು ಕೂಡ ನಾವು ಅಡಿಗೆಗೆ ಉಪಯೋಗಿಸ್ಕೋಬಹುದು. ಇದು ಹೆಚ್ಚಿನ ಕಬ್ಬಿಣದ ಪೋಷಕಾಂಶವನ್ನು ಕೊಡುವಂತಹ ಒಂದು ಗಿಡ ಇದು. ಆಮೇಲೆ ಇನ್ನೊಂದು ರಕ್ತಮಿತ್ರ ಅಂತ ಇನ್ನೊಂದು ಕಳೆ ಇದೆ, ಅದು ಕಳೆನೆ ಎಲ್ಲಿಂದ್ರೆ ಅಲ್ಲಿ ಹುಟ್ಕೊಳ್ಳುವಂತಹ ಗಿಡ. ಇದರ ಹಣ್ಣನ್ನ ತಿನ್ಬಾರ್ದು, ಕೆಂಪು ಕಲರ್ ಹಣ್ಣು ಬಿಡತ್ತೆ, ಹಣ್ಣು ತಿನ್ಬಾರ್ದು, ಸಣ್ಣ ಹಣ್ಣು. ಬಟ್ ಎಲೆಯನ್ನ ಮಾತ್ರ ನಾವು ಹಾಕೊಳ್ಳೋದ್ರಿಂದ ರಕ್ತದಲ್ಲಿನ ಹೆಮೋಗ್ಲೋಬಿನ್ ಕಂಟೆಂಟ್ ಅನ್ನ ಜಾಸ್ತಿ ಮಾಡುತ್ತೆ. ಈ ರೀತಿ ತುಂಬಾ ಸುಲಭವಾಗಿ ಸಣ್ಣ ಗಿಡಗಳನ್ನ ನಮ್ಮ ಕೈತೋಟದಲ್ಲಿ ಬೆಳ್ಕೊಂಡು ಆಯಾಯ ಸಮಯಕ್ಕೆ ತಕ್ಕ ಹಾಗೆ ಅದನ್ನ ನಾವು ಉಪಯೋಗಿಸ್ಕೊಳ್ಬಹುದು. ದೊಡ್ಡಪತ್ರೆ ಅಂತಾರೆ, ದೊಡ್ಡಪತ್ರೆ ಉಪಯೋಗಿಸಬಹುದು. ದಿನನಿತ್ಯದಲ್ಲಿ ತಂಬುಳಿ ಮಾಡ್ಕೊಂಡು ತಿನ್ಬಹುದು, ಅದು ಕೂಡ ಜೀರ್ಣಶಕ್ತಿಗೆ ತುಂಬಾ ಒಳ್ಳೇದು, ಮತ್ತೆ ಪಿತ್ತ ಇದ್ದವರಿಗೆ ಅದು ಪಿತ್ತಕಾರಿ ಶಮನಕಾರಿ. ತುಳಸಿಯನ್ನ ಬೆಳ್ಕೋಬಹುದು, ಸಾಧಾರಣವಾಗಿ ಬರುವ ನೆಗಡಿ ಕೆಮ್ಮು ಇಂತಹ ಶೀತ ಸಂಬಂಧಿ ಕಾಯಿಲೆಗಳಿಗೆಲ್ಲ ತುಳಸಿಯನ್ನ ನಾವು ಬೆಳ್ಕೋಬಹುದು. ಇನ್ನೊಂದು ಚಕ್ರಮುನಿ ಅಂತ ಒಂದು ಗಿಡ ಇದೆ, ಇದಕ್ಕೆ ಮಲ್ಟಿವಿಟಮಿನ್ ಪ್ಲಾಂಟ್ ಅಂತಾನೆ ಹೆಸರು. ಕರಿಬೇವು ಉಪಯೋಗಿಸಿದ ಹಾಗೆ ಒಂದ್ ಎಲೆಯನ್ನ ಅದನ್ನ ಹಾಕೊಳ್ಳೋದ್ರಿಂದ ಎಲ್ಲ ರೀತಿಯ ಪೋಷಕಾಂಶಗಳು ನಮಗೆ ಸಿಗುತ್ತೆ ಅನ್ನೋದು ವೈಜ್ಞಾನಿಕ ರೀತಿಯಲ್ಲಿ ದೃಢಪಟ್ಟಿರೋದ್ರಿಂದ ಇದನ್ನ ಅತ್ಯಂತ ಸುಲಭವಾಗಿ ನಮ್ಮ ಕೈತೋಟದಲ್ಲಿ ಬೆಳ್ಕೊಳ್ಳೋ ಸಾಧ್ಯತೆ. ಅಂದ್ರೆ ಒಂದ್ ರೀತಿ ಇದು ಪ್ರಥಮ ಚಿಕಿತ್ಸೆನೂ ಆದಂಗೆ ಆಗುತ್ತೆ. ಹೌದು, ಖಂಡಿತ. ಪ್ರಾರಂಭದಲ್ಲಿ ಏನ್ ನಮ್ಗೆ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತವೆ ಅವುಗಳನ್ನ ಮನೆ ಮಟ್ಟದಲ್ಲೇ ನಾವು ಒಂದ್ ರೀತಿ ಉಪಚಾರವನ್ನ ಕೊಟ್ಟು. ಇನ್ನೊಂದೆರಡು ಗಿಡಗಳು ಟಿಂಚರ್ ಪ್ಲಾಂಟ್ ಅಂತ ಹೇಳ್ತೀವಿ. ಆಕ್ಚುಲಿ ಆಗಿ ಕೈತೋಟದಲ್ಲಿ ಕೆಲಸ ಮಾಡುವಾಗ ಏನಾದ್ರು ಸಣ್ಣ ಪುಟ್ಟ ಗಾಯಗಳಾದ್ರೂ ಕೂಡ ಅದ್ರ ರಸ ತೆಗೆದು ಹಚ್ಚಿದ ತಕ್ಷಣ ಬರ್ತಾ ಇರೋ ರಕ್ತ ನಿಂತ್ಕೊಳ್ಳುವಂತಹ ಸಂದರ್ಭ. ಯಾವ ಗಿಡಗಳು ಅದು? ಟಿಂಚರ್ ಪ್ಲಾಂಟ್ ಅಂತಾನೆ ಹೆಸರು. ನೀಲಿ ಮತ್ತೆ ಕೆಂಪು ಮಿಶ್ರಿತ ಎಲೆಗಳಿರುತ್ತೆ ಗಿಡದಲ್ಲಿ, ತುಂಬಾ ಸುಲಭವಾಗಿ ಬೆಳ್ಕೊಳ್ಳುವಂತಹ ಗಿಡ. ಆ ಗಿಡದ ರಸ ಹಾಕಿದ ತಕ್ಷಣ ಆ ರಕ್ತ ನಿಂತ್ಕೊಳ್ಳುತ್ತೆ. ಈ ತರ ಪ್ರಥಮ ಚಿಕಿತ್ಸೆಗೆ ಯೂಸ್ ಆಗುವಂಥದ್ದು ಜಾಜಿ ಗಿಡ ಮತ್ತೆ ನಿಂಬೆ ಹುಲ್ಲು ಎರಡರದನ್ನ ನೀರಿನಲ್ಲಿ ಹಾಕಿ ಕುದಿಸಿದ್ರೆ ಹಲ್ನೋವು ಇದ್ದವರಿಗೆ ಹಲ್ನೋವು ಕಡಿಮೆ ಆಗುತ್ತೆ. ಈ ತರ ಸಣ್ಣ ಪುಟ್ಟ ಇದು ಮತ್ತೆ ಓಂ ಕಾಳ ಇರ್ಬೋದು, ಧನಿಯಾ ಇರ್ಬೋದು, ಇವುಗಳನ್ನ ಹಾಕಿ ಕುದಿಸಿದ ನೀರಿಂದ ಬಾಯಿ ಮುಚ್ಚಿಕೊಳ್ಳೋದ್ರಿಂದ ಕೂಡ ಹಲ್ನೋವು ಕಡಿಮೆ ಆಗುವಂತಹ ಸಂದರ್ಭಗಳಿದೆ. ಹಾಗಾಗಿ ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನ ಕೂಡ ನಾವು ಅಂದ್ರೆ ಪ್ರಥಮ ಚಿಕಿತ್ಸೆ ಅಂತ ಹೇಳ್ಬೋದು, ಅದು ತುಂಬಾ ಜಾಸ್ತಿ ಆದಾಗ ಡಾಕ್ಟರ್ ಹತ್ರ ಹೋಗೋದು ಇದ್ದೇ ಇದೆ. ಆದ್ರೆ ಪ್ರಥಮ ಚಿಕಿತ್ಸೆಯಾಗಿ ನಾವು ಈ ಔಷಧಿಯ ಗಿಡಗಳನ್ನ ಬೆಳ್ಕೊಳ್ಳಬೇಕು, ಮತ್ತೆ ಅದನ್ನು ಉಪಯೋಗಿಸೋದು ಸಹ ಒಳ್ಳೇದು. ಮತ್ತೆ ಈ ಕೈತೋಟದಲ್ಲಿ ನಾವು ಮಣ್ಣು ಮತ್ತೆ ನೀರಿನ ನಿರ್ವಹಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ, ಇದರಲ್ಲಿ ಏನೇನು ಅಂಶ ಗಮನಿಸಬಹುದು ಅಂತೀರ? ಮಣ್ಣಿಗೆ ನಾವು ಹೆಚ್ಚಿನ ಹ್ಯೂಮಸ್ ಅಂತ ಹೇಳ್ತೀವಿ, ಅಂದ್ರೆ ಅದೇ ಕಾಂಪೋಸ್ಟ್ ಸಾವಯವ ಗೊಬ್ಬರಗಳನ್ನ ಬೆರೆಸಿದಾಗ ಅದು ತನಗೆ ತಾನೇ ತೇವಾಂಶವನ್ನ ಹಿಡಿದಿಟ್ಕೊಳ್ಳುತ್ತೆ. ಅಂದ್ರೆ ಈಗ ನಾವು ದಿನನಿತ್ಯ ನೀರು ಹಾಕುವಂತಹ ಜಾಗದಲ್ಲಿ ನಾವು ವಾರಕ್ಕೊಂದ್ಸತಿ ನೀರು ಹಾಕುವಂತಹ ಸಂದರ್ಭ, ಅಂದ್ರೆ ನೀರಿನ ಉಳಿತಾಯ ಅಲ್ಲೇ ಆಯ್ತು ಅನ್ನೋದು ಒಂದು. ಮತ್ತೆ ಇನ್ನೊಂದೇನಂತಂದ್ರೆ ಮನೆ ಒಳಗಡೆ ಉಪಯೋಗಿಸುವಂತಹ ನೀರಿನ ಮರುಬಳಕೆ, ಅದನ್ನ ಕೂಡ ನಾವು ಮಾಡ್ಕೋಬಹುದು. ಅಂದ್ರೆ ಪಾತ್ರೆ ತೊಳೆಯುವಾಗಿರ್ಬೋದು, ಇನ್ನೊಂದಕ್ಕಿರ್ಬೋದು, ಆ ತರ ನೀರುಗಳನ್ನ ಅಂದ್ರೆ ಡಿಟರ್ಜೆಂಟ್ ಸೋಪುಗಳು ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೇದು ಸ್ವಲ್ಪ. ಹಾಗಾಗಿ ಯಥೇಚ್ಛವಾಗಿ ಕೈತೋಟಕ್ಕೆ ಜಾಗ ಇರುವಾಗ ಅದನ್ನ ಹರಿಯುವ ರೀತಿಯಲ್ಲಿ ಬಿಟ್ರೆ ಕಾಲುವೆ ಒಳಗಡೆದಲ್ಲಿ ಆ ನೀರು ಇಂಗಿ ಭೂಮಿಯೊಳಗೆ ನೀರು ಹೋಗುತ್ತೆ, ಮತ್ತೆ ಆ ತೇವಾಂಶವನ್ನ ಅದು ಅಲ್ಲೇ ಹಿಡಿದಿಟ್ಕೊಳ್ಳುತ್ತೆ. ಈಗ ಬಾಳೆಗಿಡ ಅದಕ್ಕೆಲ್ಲ ಸುತ್ತ ಪಾತಿ ಮಾಡಿ ಪಾತಿ ಒಳಗಡೆ ಆ ನೀರುಗಳು ಹೋಗೋ ಹಾಗೆ ಮಾಡ. ಸೊ ಈ ನೀರಿನ ಸದ್ಬಳಕೆ ಒಂದು ಅದರಲ್ಲಾಗತ್ತೆ ಒಂದು. ಮತ್ತೆ ನಾವು ಅದೇ ಸಮಯದಲ್ಲಿ ಈ ಹೆಚ್ಚಿನ ಕಾಂಪೋಸ್ಟ್ ಅನ್ನು ಹಾಕ್ತಾ ಇರೋದ್ರಿಂದ ಹೆಚ್ಚಿನ ನೀರು ಕೊಡಬೇಕಾದಂತಹ ಅವಶ್ಯಕತೆ ಕೂಡ ಇರೋದಿಲ್ಲ. ಮತ್ತೆ ಮಣ್ಣೇನಾದ್ರೂ ಗಟ್ಟಿ ಆದ್ರೆ ಸ್ವಲ್ಪ ಅದನ್ನ ಕೈಯಾಡಿಸಿ ಇಲ್ಲ, ನಾವು ಸಾವಯವ ಗೊಬ್ಬರಗಳನ್ನು ಹಾಕ್ತಾ ಹೋದಾಗ ಸಾಧಾರಣವಾಗಿ ತುಂಬಾ ಸಡಿಲವಾಗಿ ಇರುತ್ತೆ. ಸಡಿಲವಾಗಿ ಯಾಕೆ ಇರಬೇಕು ಅನ್ನೋದಕ್ಕೆ ಇನ್ನೊಂದು ಕಾರಣ, ಮಣ್ಣಲ್ಲಿ ಅದು ಸಜೀವ ವಸ್ತು, ಜೀವ ಇರುವಂತದ್ದು, ನಮ್ಗೆ ನೋಡಕ್ ಕಾಣದೆ ಹೋದ್ರು ಜೀವ ಇರುವಂತ ವಸ್ತು. ಆ ಜೀವ ಇರೋದ್ರಿಂದ ಅದರಲ್ಲಿ ಉಸಿರಾಡ್ತಾ ಇರುತ್ತೆ ಅದು ಕೂಡ. ಅದರಿಂದ ಗಾಳಿ ಯಥೇಚ್ಛವಾಗಿ ಒಳಗೆ ಹೋಗಿ ಹೊರಗೆ ಬರುವಂತಹ ಸಂದರ್ಭವನ್ನು ನಾವು ಕ್ರಿಯೇಟ್ ಮಾಡಿದಾಗ ಗಿಡಗಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಬೆಳವಣಿಗೆ ಕೂಡ ಅಷ್ಟೇ ಚೆನ್ನಾಗಿ ಸುಧಾರಿಸುತ್ತೆ. ಒಂದ್ ವೇಳೆ ನಮ್ಮ ಓಡಾಡದಿಂದ ಏನಾದ್ರೂ ಅದು ಬಿಗಿಯಾಗಿದ್ರೆ ಸ್ವಲ್ಪ ಸಡಿಲ ಮಾಡಬೇಕು ಆಗಿಂದಾಗಿ, ಅಂದ್ರೆ ಕಳೆ ಕೀಳೋ ಸಮಯದಲ್ಲಿ. ಮತ್ತೆ ಈಗ ಗೆಡ್ಡೆ ಗೆಣಸುಗಳನ್ನ ಬೆಳೆದಾಗ ನಾವು ಅದನ್ನ ಆಲೂಗೆಡ್ಡೆ ಅಂತದೆಲ್ಲ ಅವರಿಗೆ ಹೊತ್ತು ಕಳೆಯೋದು ಸ್ವಲ್ಪ ಕಷ್ಟ ಆದಾಗ ಈ ಗಿಡಗಳ ಸಾನ್ನಿಧ್ಯ ಅವರಿಗೆ ಮಾನಸಿಕವಾಗಿ ಒಂದು ತರಹದ ನೆಮ್ಮದಿಯನ್ನ ಕೊಡುತ್ತೆ. ಅಲ್ಲಿ ಫ್ರೀ ಆಕ್ಸಿಜನ್, ಆಕ್ಸಿಜನ್ ಸಿಲಿಂಡರ್ ತಂದಿಟ್ಕೊಂಡು ಉಸಿರಾಡುವಂತಹ ಇಂದಿನ ಪರಿಸ್ಥಿತಿಯಲ್ಲಿ ಫ್ರೀ ಆಕ್ಸಿಜನ್ ಸಿಗೋದ್ರಿಂದ ಅವರಿಂದ ದೇಹದ ಆರೋಗ್ಯ ಕೂಡ ಅವರಿಗೆ ಹೆಚ್ಚಾಗಿ ಇದಾಗೋದು. ಆಮೇಲೆ ಇನ್ನೊಂದೇನಂದ್ರೆ ಮಕ್ಕಳಿಗೆ ಒಂದು ತರಹದಲ್ಲಿ ನಿಸರ್ಗ ಪಾಠ, ಪ್ರಕೃತಿ ಪಾಠ ಹೇಳ್ತಾ ಇದೀವಿ ಅನ್ನೋ ತರ ಕಾರ್ಯಾನುಭವ. ಯಾಕಂದ್ರೆ ಸ್ಕೂಲಲ್ಲಿ ಬರೀ ಥಿಯರಿ ತರ, ಇದು ಬಳ್ಳಿ ಗಿಡ, ಇದು ಹಬ್ಬೋ ಗಿಡ, ಇದನ್ನ ಕುರ್ಚಿಲಾಗಿ ಬೆಳೆಯೋದು, ಇದು ಪೊದೆಯಾಗಿ ಬೆಳೆಯೋದು, ಇದು ಹೂ ಬಿಡೋದು, ಇದು ಹಣ್ಣು ಬಿಡೋದು ಅಂತ ಹೇಳಿರ್ತಾರೆ. ಆದ್ರೆ ಪ್ರತಿಯೊಂದನ್ನು ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಅವರಿಗೆ ತೋರಿಸಿ ಪಾಠ ಹೇಳ್ಕೊಡುವಂತಹ ಒಂದು ಸಂದರ್ಭ ಇದೆ. ಮಕ್ಕಳಿಗೆ ತುಂಬಾ ಸಹಾಯ ಆಗುವಂತಹ ಇದು. ಮತ್ತೆ ಇನ್ನೊಂದೇನು ಮುಖ್ಯವಾಗಿ ಅಂದ್ರೆ ನಮ್ಮ ಸುತ್ತಲಿನ ಪರಿಸರ ಬಹಳ ನಿರ್ಮಲವಾಗಿರುತ್ತೆ. ಯಾಕೆಂದ್ರೆ ನಾವಿಲ್ಲಿ ಕೈತೋಟ ಅಂತ ಹೇಳಿದ ತಕ್ಷಣ ಸಾವಯವಕ್ಕೆ ಮತ್ತೆ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಗೊಬ್ಬರಗಳನ್ನ ದೂರ ಇಟ್ಟು ಸಾವಯವ ಪದ್ಧತಿಯಲ್ಲಿ ನಾವು ಬೆಳೀತಾ ಇರೋದ್ರಿಂದ ಮತ್ತು ನೈಸರ್ಗಿಕವಾದ ಕೀಟನಾಶಕಗಳನ್ನು ಉಪಯೋಗಿಸ್ತಾ ಇರೋದ್ರಿಂದ ಸುತ್ತಲಿನ ಗಾಳಿ, ಸುತ್ತಲಿನ ವಾತಾವರಣ ನಿರ್ಮಲವಾಗಿರುತ್ತೆ. ಹಾಗಾಗಿ ನಾವು ಉಸಿರಾಡುವ ಗಾಳಿ ಸಹಿತ ನಮಗೆ ಒಳ್ಳೆ ಗಾಳಿಯಾಗಿ ಸಿಗೋದಂತ ಅವಕಾಶಗಳಿದೆ ಅದರೊಳಗಡೆ. ಈ ರೀತಿ ಹೇಳಕ್ಕಾಗದೇ ಇರುವಂತಹ ಹಲವಾರು ಪ್ರಯೋಜನಗಳು ಈ ನಮ್ಮ ಕೈತೋಟದಲ್ಲಿ ಸಿಗುವಂತಹ ಸಾಧ್ಯತೆ. ಆದ್ದರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ಕೈತೋಟದ ಅವಶ್ಯಕತೆ ಮತ್ತು ಮಹತ್ವ, ಇದರಿಂದ ಆಗುವಂಥ ಪ್ರಯೋಜನಗಳ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಒಳ್ಳೆಯ ಮಾಹಿತಿ ಮಾಡಿಕೊಡ್ರಿ ಅನಸೂಯ ಶರ್ಮ ಅವರೇ, ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಸಹಿತ ವಂದನೆಗಳು. ಕೆಲಸ ಕಾರ್ಯಗಳಿಗೆ ಬೇಕಾಗುವಂಥ ಶಕ್ತಿ, ಮಕ್ಕಳ ಬೆಳವಣಿಗೆಗೆ, ಹಾಗೆಯೇ ರೋಗಗಳ ವಿರುದ್ಧ ರಕ್ಷಣೆಯನ್ನು ಪಡೆಯೋದಕ್ಕೆ, ಜೀವಕೋಶಗಳ ತಯಾರಿಕೆ, ಹೀಗೆ ಅನೇಕ ಒಂದು ಕೆಲಸ ಕಾರ್ಯಗಳಿಗೆ ಆಹಾರದ ಅವಶ್ಯಕತೆ ಇದೆ. ಮಕ್ಕಳಲ್ಲಿ ಪೋಷಕಾಂಶಯುಕ್ತವಾದಂಥ ಆಹಾರದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಅವರ ವಯಸ್ಸು, ಲಿಂಗ, ಬೆಳವಣಿಗೆಯ ಗತಿ, ದೈಹಿಕ ಚಟುವಟಿಕೆ, ವಾಸುವಂಥ ವಾತಾವರಣ ಮತ್ತು ಆರೋಗ್ಯವನ್ನು ಈ ಒಂದು ಆಹಾರದ ಅವಶ್ಯಕತೆ ಅವಲಂಬಿಸಿರುತ್ತೆ. ನಾವು ಸೇವಿಸುವಂಥ ಆಹಾರ ಸಸಾರಜನಕ, ಶರ್ಕರಪಿಷ್ಟ, ಕೊಬ್ಬುಗಳಿಂದ ರಚಿತವಾಗಿರುತ್ತೆ. ಇವು ದೇಹಕ್ಕೆ ಶಕ್ತಿ ನೀಡೋದರ ಜೊತೆಗೆ ಬೆಳವಣಿಗೆ, ದೇಹದ ರಕ್ಷಣೆ ಮತ್ತು ದೇಹದಲ್ಲಿ ನಡೆಯುವಂಥ ಕ್ರಿಯೆಗಳನ್ನು ನಿಯಂತ್ರಿಸೋದಲ್ಲಿ ಬಹಳ ಸಹಾಯ ಮಾಡ್ತವೆ. ಹೀಗೆ ಆರೋಗ್ಯ ರಕ್ಷಣೆಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳನ್ನು ಸೂಕ್ತ ಪ್ರಮಾಣದಲ್ಲಿ ಹೊಂದಿರುವಂಥ ಆಹಾರವನ್ನು ನಾವು ಸಮತೋಲನ ಆಹಾರ ಅಂತ ಕರಿಬೋದು. ಪೋಷಕಾಂಶಗಳು ಕಡಿಮೆ ಆದರೆ ನ್ಯೂನ ಪೋಷಣೆ ಉಂಟಾಗುತ್ತೆ, ಹೆಚ್ಚಾದರೆ ಅತಿಪೋಷಣೆ ಉಂಟಾಗುತ್ತೆ. ಈ ಒಂದು ಜಾಗತಿಕ ಯುಗದಲ್ಲಿ ಬದಲಾಗ್ತಾ ಇರುವಂಥ ಜೀವನ ಶೈಲಿ, ಮಾಧ್ಯಮಗಳಲ್ಲಿ ಬರುವಂಥ ಜಾಹೀರಾತುಗಳು, ಹಾಗೆಯೇ ಪಾಶ್ಚಿಮಾತ್ಯ ಆಹಾರಗಳು ಪಟ್ಟಣ ಪ್ರದೇಶಗಳ ಜನರ ಮೇಲೆ ಅಲ್ಲದೆ ಗ್ರಾಮೀಣ ಪ್ರದೇಶದ ಜನರ ಆಹಾರ ಸೇವನೆ ಮೇಲೂ ಕೂಡ ಗಣನೀಯವಾದ ಒಂದು ಪರಿಣಾಮವನ್ನು ಬೀರಿ ಯುವಕರು, ವೃದ್ಧರೆ ಅಲ್ಲದೆ ಮಕ್ಕಳು ಕೂಡ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾವೆ. ಮಗುವಿಗೆ 4-5 ತಿಂಗಳಾಗುವ ತನಕ ತಾಯಿಯ ಹಾಲು ಎಲ್ಲ ಅಗತ್ಯಗಳನ್ನು ಪೂರೈಸುತ್ತೆ, ಆರೋಗ್ಯಕರ ಬೆಳವಣಿಗೆಗೆ ಅದು ಸಾಕಾಗುತ್ತೆ. ಆದರೆ 5 ತಿಂಗಳು ತಲುಪಿದ ನಂತರ ಮಗುವಿಗೆ, ತಾಯಿ ಕೂಡ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾವೆ. ಮಗುವಿಗೆ 4-5 ತಿಂಗಳಾಗುವ ತನಕ ತಾಯಿಯ ಹಾಲು ಎಲ್ಲ ಅಗತ್ಯಗಳನ್ನು ಪೂರೈಸುತ್ತೆ, ಆರೋಗ್ಯಕರ ಬೆಳವಣಿಗೆಗೆ ಅದು ಸಾಕಾಗುತ್ತೆ. ಆದರೆ 5 ತಿಂಗಳು ತಲುಪಿದ ನಂತರ ಮಗುವಿಗೆ ತಾಯಿಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ನ್ಯೂನ ಪೋಷಣೆಯಿಂದ ಆಗುವಂಥ ತೊಂದರೆಗಳನ್ನು ತಪ್ಪಿಸಬೇಕಾದರೆ ಗರ್ಭಿಣಿ ಮಹಿಳೆಯರ ಹಾಗೂ 5 ವರ್ಷದ ಒಳಗಿನ ಮಕ್ಕಳ ಆರೈಕೆ, ಆಹಾರದ ಕ್ರಮ ಮತ್ತು ಪೋಷಕಾಂಶಯುಕ್ತವಾದಂಥ ಆಹಾರದ ಕೊರತೆಯಿಂದ ಆಗುವಂಥ ತೊಂದರೆಗಳ ಬಗ್ಗೆ ನಾವು ತಿಳ್ಕೊಂಡಿರೋದು ಬಹಳ ಮುಖ್ಯ. ಮಗುವಿನ ಬೆಳವಣಿಗೆಯಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಮುಖ್ಯವಾಗಿ ಈ ಸಸಾರಜನಕದ ಅಂಶ ಅಂದರೆ ಪ್ರೋಟೀನ್ ಅಂಶ ಸದೃಢವಾದಂಥ ಮೈಕಟ್ಟನ್ನು ನಿರ್ಮಿಸೋದರಲ್ಲಿ ಸಹಾಯ ಮಾಡುತ್ತೆ. ಮಗುವಿನ ಶರೀರದಲ್ಲಿ ಹೊಸ ಅಂಗಾಂಗಗಳ ನಿರ್ಮಾಣ, ಶರೀರದ ಬೆಳವಣಿಗೆಗೆ ಹಾಗೆಯೇ ಸೋಂಕಿನ ವಿರುದ್ಧ ಹೋರಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಸಸಾರಜನಕದ ಕೊರತೆಯಿಂದ ಮಕ್ಕಳು ಕ್ವಾಶಿಯೋರ್ಕರ್ ಮತ್ತು ಮೆರಾಸ್ಮಸ್ ಎಂಬ ಕಾಯಿಲೆಯಿಂದ ಬಳಲ್ತವೆ. ಕ್ವಾಶಿಯೋರ್ಕರ್ ಸಾಮಾನ್ಯವಾಗಿ 2-4 ವರ್ಷದ ಮಕ್ಕಳಲ್ಲಿ ಕಂಡುಬರುತ್ತೆ. ಕ್ವಾಶಿಯೋರ್ಕರ್ನಿಂದ ನರಳ್ತಾ ಇರುವಂಥ ಮಗುವಿನ ದೇಹದ ಬೆಳವಣಿಗೆ ಕುಂಠಿತವಾಗುತ್ತೆ, ತೂಕ ಕಡಿಮೆ ಆಗುತ್ತೆ, ದೇಹದಲ್ಲಿ ನೀರು ತುಂಬಿಕೊಳ್ಳುತ್ತೆ, ಅಂದರೆ ಮಕ್ಕಳಲ್ಲಿ ಮುಖ ಹೊಟ್ಟೆ ಊದ್ಕೊಂಡು ಮಗು ನೋಡೋದಕ್ಕೆ ಗುಂಡು ಗುಂಡಾಗಿ ಕಾಣುತ್ತೆ. ಮಗುವಿಗೆ ಹಸಿವಿರೋದಿಲ್ಲ, ಬೇದಿ ವಾಂತಿ ಮತ್ತು ರಕ್ತಹೀನತೆಯಂಥ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಈ ಲಕ್ಷಣಗಳು ತೀವ್ರವಾದರೆ ಮಗುವಿನ ಜೀವಕ್ಕೆ ಅಪಾಯ ಆಗುತ್ತೆ. ಈ ಸಸಾರಜನಕದ ಒಂದು ಕೊರತೆಯಿಂದ ಬರುವಂಥ ಮುಖ ಹೊಟ್ಟೆ ಊದ್ಕೊಂಡು ಮಗು ನೋಡೋದಕ್ಕೆ ಗುಂಡು ಗುಂಡಾಗಿ ಕಾಣುತ್ತೆ. ಮಗುವಿಗೆ ಹಸಿವಿರೋದಿಲ್ಲ, ಬೇದಿ ವಾಂತಿ ಮತ್ತು ರಕ್ತಹೀನತೆಯಂಥ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಈ ಲಕ್ಷಣಗಳು ತೀವ್ರವಾದರೆ ಮಗುವಿನ ಜೀವಕ್ಕೆ ಅಪಾಯ ಆಗುತ್ತೆ. ಈ ಸಸಾರಜನಕದ ಒಂದು ಕೊರತೆಯಿಂದ ಬರುವಂಥ ಇವುಗಳನ್ನು ಮಗುವಿಗೆ ಕೊಡ್ತಾ ಇರಬೇಕಾಗತ್ತೆ. ಇನ್ನು ಎ ಜೀವಸತ್ವ ಮುಖ್ಯವಾದಂಥ ಜೀವಸತ್ವ. ಶಿಶುವಿನ ಬೆಳವಣಿಗೆಗೆ, ಮಾಂಸಖಂಡಗಳ ಆರೋಗ್ಯಕ್ಕೆ, ಕಾಯಿಲೆಗಳಿಂದ ರಕ್ಷಿಸೋದಕ್ಕೆ, ಹೊಸ ಅಂಗಾಂಶಗಳ ಬೆಳವಣಿಗೆಯನ್ನು ಪ್ರಚೋದಿಸೋದಕ್ಕೆ, ಜೊತೆಗೆ ಜೀರ್ಣಾಂಗ, ಸ್ನಾಯುಗಳು, ಜನ್ನಾಂಗಗಳು ಮತ್ತು ಕಣ್ಣುಗಳ ಆರೋಗ್ಯಕ್ಕೆ ಇದು ಬಹಳ ಮುಖ್ಯವಾದಂಥದ್ದು. ಎ ಅನ್ನಾಂಗದ ಕೊರತೆಯಿಂದ ರಾತ್ರಿ ಕುರುಡುತನ ಬರುತ್ತೆ. ಅಲ್ಲದೇ ಕೆಲವೊಂದು ನ್ಯೂನತೆಗಳು ಕೂಡ ಉಂಟಾಗ್ತವೆ. ಕೆಲವೊಮ್ಮೆ ಕುರುಡುತನ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ರಾತ್ರಿ ಕುರುಡುತನವನ್ನು ತಡೆಯೋದಕ್ಕೆ ಹಸಿರು ಸೊಪ್ಪು, ಹಸಿರು ತರಕಾರಿ, ಹಾಲು, ವನಸ್ಪತಿ, ಎಲ್ಲ ಹಳದಿ ಮತ್ತು ಕೇಸರಿ ಬಣ್ಣದ ಹಣ್ಣುಗಳಾದಂಥ ಪಪಾಯ, ಮಾವಿನ ಹಣ್ಣು, ಅನಾನಸ್ಸು, ಕೆಂಪು ಮೂಲಂಗಿ, ಕುಂಬಳಕಾಯಿ ಮತ್ತು ಮೂಲಂಗಿಯನ್ನು ಬಳಸೋದು ಬಹಳ ಒಳ್ಳೆಯದು. ಅಲ್ಲದೆ ಬೆಣ್ಣೆಯಲ್ಲಿ ಎ ಜೀವಸತ್ವ ಹೇರಳಾಗಿ ಸಿಗೋದರಿಂದ ಮಗುವಿನ ಆಹಾರದಲ್ಲಿ ಇದನ್ನು ಅಳವಡಿಸೋದು ಬಹಳ ಒಳ್ಳೆಯದು. ಇನ್ನು ಡಿ ಜೀವಸತ್ವ ಕೂಡ ಬಹಳ ಮುಖ್ಯವಾದಂಥದ್ದು. ಇದು ಸುಣ್ಣದ ಅಂಶವನ್ನು ಜೀರ್ಣಿಸಿ ರಕ್ತಗತ ಮಾಡೋದಕ್ಕೆ, ಆರೋಗ್ಯವಾದಂಥ ಹಲ್ಲು ಮತ್ತು ಮೂಳೆಗಳ ನಿರ್ಮಾಣದಲ್ಲಿ ಸಹಕಾರಿಯಾಗುತ್ತೆ. ಈ ಡಿ ಜೀವಸತ್ವದ ಕೊರತೆಯಿಂದ ಕೆಲವೊಂದು ತೊಂದರೆಗಳು ಮಗುವಿನಲ್ಲಿ ಕಾಣಿಸ್ಕೊಳ್ತವೆ. ಆದ್ದರಿಂದ ಡಿ ಅನ್ನಾಂಗದ ಕೊರತೆಯನ್ನು ನೀಗಿಸೋದಕ್ಕೆ ಮೊಟ್ಟೆಯ ಹಳದಿ ಭಾಗ, ಮೀನು ಮತ್ತು ಮೀನಿನ ಯಕೃತಿನ ಎಣ್ಣೆ, ಬೆಣ್ಣೆ, ಹಾಲುಗಳನ್ನು ನಾವು ಮಗುವಿನ ಆಹಾರದಲ್ಲಿ ಕೊಡಬೇಕಾಗತ್ತೆ. ಹಾಗೆಯೇ ಬೆಳಗಿನ ಎಳೆ ಬಿಸಿಲಿನಿಂದಲೂ ಕೂಡ ಡಿ ಜೀವಸತ್ವ ಹೇರಳವಾಗಿ ದೊರಕುತ್ತೆ. ಆದ್ದರಿಂದ ಮಗುವನ್ನು ಸಾಧಾರಣವಾಗಿ ಬೆಳಗ್ಗೆ 1:30 ಗಂಟೆಯಿಂದ 7:30 ಗಂಟೆ ಮಧ್ಯೆ ಬಿಸಿಲಿಗೆ ಒಡ್ಡೋದು ಬಹಳ ಒಳ್ಳೆಯದು. ಇನ್ನು ಥಯಮಿನ್ ಅಂತ ಜೀವಸತ್ವ ಇದೆ. ಇದನ್ನು ಜೀವಸತ್ವ B1 ಅಂತ ಕೂಡ ಕರೀತಾರೆ. ನರ ಅಂಗಾಂಶಗಳ ಕಾರ್ಯ ಸರಿಯಾಗಿ ನಡೆಯೋದಕ್ಕೆ, ಶರ್ಕರ ಪಿಷ್ಟಗಳ ಚಯಾಪಚಯ ಕ್ರಿಯೆಗೆ, ಹಾಗೆಯೇ ಉತ್ತಮವಾದಂಥ ಜೀರ್ಣಕ್ರಿಯೆಗೆ ಇದು ಸಹಕಾರಿಯಾಗುತ್ತೆ. ಇದರ ಒಂದು ನ್ಯೂನತೆಯಿಂದ ಬೆರಿಬೆರಿ ಎಂಬ ಒಂದು ಕಾಯಿಲೆ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಕಾಯಿಲೆಯಿಂದ ನರಳುವಂಥ ಮಗುವಿಗೆ ಹಸಿವು ಇರೋದಿಲ್ಲ, ಅಲ್ಲದೆ ಮೊಣಕಾಲು ಹಾಗೂ ಮಣಿಕಟ್ಟಿನ ಸ್ನಾಯುಗಳ ಸೆಳೆತ ಇರೋದಿಲ್ಲ. ಇಂತಹ ತೊಂದರೆಯಿಂದ ಮಗುವನ್ನು ರಕ್ಷಿಸೋದಕ್ಕೆ ಮಗುವಿಗೆ ಹೊಟ್ಟು ಸಹಿತ ತಯಾರಿಸಿದಂಥ ಗೋಧಿ ಹಿಟ್ಟಿನ ಚಪಾತಿ, ಮೊಳಕೆಯೊಡೆದಂಥ ಬೇಳೆಕಾಳುಗಳನ್ನು ಬೇಯಿಸಿ ಕೊಡಬಹುದು. ಜೀವಸತ್ವ B2 ಕೂಡ ಬಹಳ ಮುಖ್ಯವಾದಂಥದ್ದು. ಇದನ್ನು ರೈಬೋಫ್ಲೇವಿನ್ ಅಂತ ಕರೀತಾರೆ. ಶರ್ಕರ ಪಿಷ್ಟಗಳು, ಮೇದಸ್ಸು ಮತ್ತು ಸಸಾರಜನಕದ ಚಯಾಪಚಯ ಕ್ರಿಯೆಗೆ ಇದು ಸಹಕಾರಿಯಾದ್ದರಿಂದ ಮಕ್ಕಳಿಗೆ ಈ ಒಂದು ರೈಬೋಫ್ಲೇವಿನ್ ಜೀವಸತ್ವ ಬೇಕಾಗುತ್ತೆ. ಇದರ ನ್ಯೂನತೆಯಿಂದ ಕಾಯಿಲೆ ಕೂಡ ಉಂಟಾಗುತ್ತೆ. ಈ ಒಂದು ಕಾಯಿಲೆಯಿಂದ ಮಕ್ಕಳಲ್ಲಿ ಬಾಯಿಯ ವಸಡುಗಳು ಸೀಳ್ತವೆ. ಈ ಒಂದು ರೈಬೋಫ್ಲೇವಿನ್ ಜೀವಸತ್ವ ಜಿಡ್ಡು ತೆಗೆದಂಥ ಹಾಲಿನ ಪುಡಿ, ಒಣಗಿದ ಈಸ್ಟು, ಹಾಗೆಯೇ ಪ್ರಾಣಿಗಳ ಯಕೃತಿನಲ್ಲಿ ಹೆಚ್ಚಾಗಿರೋದ್ರಿಂದ ಮಗುವಿಗೆ ಕೊಡಬಹುದು. ಅಲ್ಲದೆ ಹಸಿರು ತರಕಾರಿಗಳು, ಹಾಲು, ಮೊಟ್ಟೆಯನ್ನು ಕೂಡ ಕೊಡಬಹುದು. ಸಿ ಜೀವಸತ್ವ ದೇಹದ ಒಳಗೆ ಮತ್ತು ಹೊರಗಡೆ ಆದಂಥ ಗಾಯಗಳು ವಾಸಿಯಾಗೋದಕ್ಕೆ, ಮುರಿದಂಥ ಮೂಳೆಗಳ ಒಂದು ಜೋಡಣೆಗೆ, ಜೊತೆಗೆ ಈ ಶರೀರದ ಕಬ್ಬಿಣದ ಅಂಶ ರಕ್ತಗತ ಆಗೋದಕ್ಕೆ ಬಹಳ ಸಹಕಾರಿ. ಸಿ ಜೀವಸತ್ವದ ಕೊರತೆಯಿಂದ ವಸಡು ಊದ್ಕೊಳ್ಳುತ್ತೆ, ವಸಡಿನ ರಕ್ತಸ್ರಾವ ಕೂಡ ಉಂಟಾಗುತ್ತೆ. ಗಾಯಗಳು ವಾಸಿಯಾಗೋದ್ರಲ್ಲಿ ವಿಳಂಬ ಉಂಟಾಗುತ್ತೆ, ನಿಶಕ್ತಿ ಕಾಣಿಸ್ಕೊಳ್ಳುತ್ತೆ, ಮೂಳೆ ಮತ್ತು ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಸಿ ಜೀವಸತ್ವದ ಕೊರತೆಯನ್ನು ನೀಗಿಸೋದಕ್ಕೆ ತಾಜಾ ಹಣ್ಣುಗಳನ್ನು ನಾವು ಮಗುವಿಗೆ ಕೊಡಬೇಕಾಗತ್ತೆ. ಜೊತೆಗೆ ಇದಕ್ಕೆ ತಾಯಿಯ ಗರ್ಭದಿಂದಲೇ ಪ್ರಾರಂಭವಾಗುತ್ತೆ. ಆದ್ದರಿಂದ ಗ್ರಾಮೀಣ ಸೋದರಿಯರು ಗರ್ಭಾವಸ್ಥೆಯಲ್ಲಿ ಮಗುವಿನ ಒಂದು ಬೆಳವಣಿಗೆಯ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮಗು ಜನಿಸಿದ ನಂತರ ತಾಯಂದಿರು ಎಷ್ಟು ಕಾಳಜಿ ಮಾಡ್ತಾರೋ ಅದೇ ರೀತಿಯಾಗಿ ಗರ್ಭಾವಸ್ಥೆಯಲ್ಲೂ ಕೂಡ ವಿಶೇಷವಾದಂಥ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ತಾಯಂದಿರು ಕೂಡ ತಮ್ಮ ಗರ್ಭಾವಸ್ಥೆಯಲ್ಲಿ ಹಾಗೂ ಮಗು ಹುಟ್ಟಿದ ನಂತರ ಅವರ ಬಗ್ಗೆ ಕಾಳಜಿ ವಹಿಸಿದರೆ ಆರೋಗ್ಯವಂತ ಪ್ರಜೆಯನ್ನು ದೇಶದ ಉನ್ನತ ಭವಿಷ್ಯಕ್ಕಾಗಿ ತಯಾರು ಮಾಡದಂತೆ ಆಗುತ್ತೆ. ಇದುವರೆಗೆ ಮಗುವಿನ ಪೋಷಣೆ ಕುರಿತು ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ರೈತ ಧ್ವನಿ ಕಿಸಾನ್ ಮಾಣಿ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ದಿವಂಗತ ಯಾಲದಾಳು ಮಾದಪ್ಪ ಅವರ ಪತ್ನಿ ಯಾಲದಾಳು ಮೀನಾಕ್ಷಿ ಜಗದೀಶ್ ಜಗ ಅವರ ತಾಯಿ ಇಂದು ಮಧ್ಯಾಹ್ನ 12 ಗಂಟೆಗೆ ನಿಧನರಾದರು. 71 ವರ್ಷ ಪ್ರಾಯದ ಯಾಲದಾಳು ಮೀನಾಕ್ಷಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ಒಳಗೆ ಕಾಲೂರು ಗ್ರಾಮದ ಅವರ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಾಪೋಕ್ಲು ಚಿರೇಪರಂಬು ನಿವಾಸಿ ದಿವಂಗತ ಮೊಗೇರರ ವೆಂಕಪ್ಪನವರ ಪತ್ನಿ ಲೀಲಾ ಇಂದು ಮಧ್ಯಾಹ್ನ 1:45 ನಿಧನರಾದರು. 75 ವರ್ಷ ಪ್ರಾಯದ ಗಣೇಶ ಮತ್ತು ಭವಾನಿ ಅವರ ತಾಯಿ ಮೊಗೇರರ ಲೀಲಾ ಅವರ ಅಂತಿಮ ಸಂಸ್ಕಾರ ನಾಳೆ ಮಧ್ಯಾಹ್ನ 1:45 ಕಾರ್ಯಕಾಡು ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8 7 7 7 1 3 2 1 4 3. ಸುದ್ದಿ ಜಂಪಿ ಓದುತ್ತಿರವು ಉಳುವಾರನ ರೋಷನ್ ಅಸಂತ್ ಜಂಪಿನವರ. ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ನಾಳೆಯಿಂದ 45 ದಿನಗಳ ಕಾಲ ಜಿಲ್ಲೆಯಲ್ಲಿ ದನಕರುಗಳಿಗೆ 7ನೇ ಸುತ್ತಿನ ಕಾಲುಬಾಯಿ ಜ್ವರ ಕಾಯಿಲೆಗೆ ಲಸಿಕೆನ ಹಾಕಿವೆ. ಪ್ರತಿ 6 ತಿಂಗಳಿಗೊಮ್ಮೆ ಈ ಲಸಿಕೆನ ಹಾಕಿವೆ. 20ನೇ ಜಾನುವಾರು ಗಣತಿನ ಪ್ರಕಾರ ಜಿಲ್ಲೆಯಲ್ಲಿ 76,920 ದನಕರುಗ ಹಂಗೆ ಎಮ್ಮೆಗವಳು. ಲಸಿಕೆನ ಹಾಕಿಗೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡಿಕೊಂಡಳು. ಈ ಲಸಿಕೆ ಪೂರ್ತಿ ಪುಕ್ಸಟೆ ಆಗಿದ್ದು ಇದಕ್ಕೆ ಯಾವುದೇ ತರಹದ ದುಡ್ಡನ್ನು ಕೊಡಕುತ್ತಾ ಇಲ್ಲ. ಲಸಿಕೆ ಹಾಕವು ಲಸಿಕೆ ಹಾಕಿಗೆ ಮನೆ ಮನೆಗೆ ಬಾಕನ. ಅವಕ್ಕೆ ಸರಿಯಾದ ಮಾಹಿತಿ ಹಂಗೆ ಸರಿಯಾದ ಸಹಕಾರನ ಕೊಟ್ಟು 4 ತಿಂಗಳ ಮೇಲಿರುವ ಎಲ್ಲ ದನಕರುಗಳಿಗೆ ತಪ್ಪದೆ ಲಸಿಕೆನ ದನಕರುಗಳ ಮಾಲೀಕರು ಹಾಕಿಸಿಕೊಳ್ಳಕುತ್ತ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕ ಡಾಕ್ಟರ್ ಲಿಂಗರಾಜ ದೊಡ್ಡಮನೆಯು ಮಾಹಿತಿನ ಕೊಟ್ಟಳು. ದ್ರಾವಿಡ ವಿಶ್ವವಿದ್ಯಾಲಯದಲ್ಲಿ ಮಂದೆಯ ಎಂಡ ವನಿತ್ ಕುಮಾರವು ಮಂಡನೆ ಮಾಡಿದ ಕರ್ನಾಟಕದಲ್ಲಿ 3 ಹಂತದ ವ್ಯವಸ್ಥೆ ಮೈಸೂರು ಜಿಲ್ಲಾ ಪಂಚಾಯಿತಿ ಕುರಿತು 1 ಅಧ್ಯಯನ ಹೇಳುವ ವಿಷಯಕ್ಕೆ PhD ಪದವಿ ಸಿಕ್ಕಿಟ್ಟು. ಡಿ ದೇವರಾಜ್ ಅರಸು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಮಾಡುತ್ತಿರುವ ಇವು ಆಲೂರು ಸಿದ್ದಾಪುರ ಗ್ರಾಮದ ಮಂಡೆಯಂಡ ನಾಣಯ್ಯ ಪೊನ್ನಮ್ಮ ದಂಪತಿಗಳ ಮಂಗ. ಹೆಸರು ಪಡೆದ ಸಿನಿಮಾ ನಿರ್ದೇಶಕ ನಿರ್ಮಾಪಕ ಕೊಡವ ಧಾರಾವಾಹಿಯಿಂದ ಹೆಸರು ಪಡೆದ ದಿವಂಗತ ಆಪಾಡಂಡ ರಘು ಅವರ ಗ್ಯಾನಲಿ ಕೊಡವ ಮೆರ ಕೊಂಡಾಟ ಸಂಸ್ಥೆ ನಾವು ಹಾಡು ಹೇಳೋ ಪೈಪೋಟಿನ ಏರ್ಪಾಡು ಮಾಡಿಳು. ಈ ಪೈಪೋಟಿಲಿ ಕೂಡಿಯಾಡೋ ರಘು ಅವರ ಕೊಡವ ಧಾರಾವಾಹಿನ ಹಾಡನ್ನು ಮಾತ್ರ ಯಾವುದೇ ಮ್ಯೂಸಿಕ್ ಇಲ್ಲದೆ ಮಾಡೋದಕ್ಕಿಂತ ಮುಂದೆ ಯಾವ ಧಾರಾವಾಹಿ ಅಂತ ಹೇಳಿ ರಾಗ ಸೇರಿಸಿ ಹಾಡಿ 9 4 4 8 9 8 2 3 0 8 ಈ ಸಂಖ್ಯೆಗೆ ಇದೇ ತಾರೀಕು 30ರೊಳಗೆ ಕಳಿಸಿಕೊಡಕ್ಕೆ. ಮರಗೋಡಿನ ಗೌಡ ಯೂನಿಂಗ್ ಸ್ಟಾರ್ ಇವರ ಕಡೆಯಿಂದ ಇದೇ ಸುರ್ರಸಲ ಇದೇ ತಾರೀಕು 26ರಿಂದ 15 ದಿನಗಳ ಕಾಲ ಮರಗೋಡಿನ ಭಾರತೀಯ ಜೂನಿಯರ್ ಕಾಲೇಜಿನ ಆಟದ ಬಣಿಲಿ ಗೌಡ ಕುಟುಂಬಗಳ ನಡುವಿನ ಟೆನಿಸ್ ಬಾಲ್ ಕ್ರಿಕೆಟ್ ಆಟ ಏರ್ಪಾಡಾಟು. ಹಂಗೆ ಗೌಡ ಫುಟ್ಬಾಲ್ ಅಕಾಡೆಮಿ ಕೊಡಗು ಇವರ ಕಡೆಯಿಂದ ಬರುವ ತಿಂಗಳ 10ರಿಂದ 18 ಮುಟ ಮರಗೋಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಿಲಿ ಗೌಡ ಕುಟುಂಬಗಳ ನಡುವಿನ 8ನೇ ವರ್ಷದ ಕಾಲ್ಚೆಂಡ್ ಆಟ ಏರ್ಪಾಡಾಟು. ಶ್ರೀ ಪೂಳೆಮಾಡು ಈಶ್ವರ ಕೊಡವ ಸಾಂಸ್ಕೃತಿಕ ತಂಡ ಬೇಗೂರು ಮತ್ತು ಶ್ರೀ ಪೂಳೆಮಾಡು ಈಶ್ವರ ದೇವಸ್ಥಾನ ಸಮಿತಿಯ ಸಹಕಾರಲ್ಲಿ ಇದೇ ತಿಂಗಳ ತಾರೀಕು 23ರಿಂದ 1 ತಿಂಗಳ ಮುಟ ಬೇಗೂರು ಪೂಳೆಮಾಡು ಈಶ್ವರ ದೇವಸ್ಥಾನಲ್ಲಿ ಕೊಡವ ಆಟುಪಾಟು ಪಡಿಪು ಶಿಬಿರ ನಡೆದಿದೆ. ಪ್ರತಿದಿನ ಸಾಯಂಕಾಲ 5:30 ಶಿಬಿರ ಸುರಾದೆ. ಐರಿ ಕುಟುಂಬಗಳ ನಡುವೆ ನಡೆಯುತ್ತಿರುವ 11ನೇ ವರ್ಷದ ಕ್ರಿಕೆಟ್ ಹಬ್ಬ ಅಮ್ಮನಂಡ ಕ್ರಿಕೆಟ್ ಕಳಿನಮ್ಮೆ ಇದೇ ತಾರೀಕು 25 26 27 3 ದಿನ ಮೂರ್ನಾಡಿನ ಬಾಚೆಟ್ಟಿನ ಲಾಲು ಮುದ್ದಯ್ಯ ಆಟದ ಬಂಡಲಿ ಏರ್ಪಾಡಾಟು. ಈ ಸಲ 22 ಕುಟುಂಬ ತಂಡಗ ಆಡಿಕೆ ಹೆಸರಿನ ಕೊಟ್ಟಳೋತ ನಡೆಸುವ ಮಾಹಿತಿನ ಕೊಟ್ಟಳು. ಮಡಿಕೇರಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಇದೇ ತಾರೀಕು 28 ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ನಡೆದಿದ್ದ ಚುನಾವಣಾ ಅಧಿಕಾರಿಗ ತಿಳಿಸಿಳು. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಹೊಸ ಅಧ್ಯಕ್ಷರಾಗಿ ಆನಂದ್ ಕರಂದ್ಲಜ್ಜೆಯು ನೇಮಕ್ಕಾಗಿ ಅಧಿಕಾರ ವಹಿಸಿಕೊಂಡಳು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಕಡೆಯಿಂದ ಬರುವ ತಿಂಗಳ 3ರಂದು